ನಿನಗೆ ಬಹಳ ನೋವು ಕೊಟ್ಟೇನು ಯೇಸಯ್ಯ ಯೇಸಯ್ಯ ನಿನ್ನಿಂದ ನಾ ದೂರವಾದೇನು ಲೋಕ ರೀತಿಯ ಪಾಪ ಭೀತಿಯಲಿ ಲೋಕ ಪಾಪಿಯಾಗಿ ದುಃಖ ಜೀವಿತದಲ್ಲಿ ನಿನ್ನಿಂದ ನಾ ದೂರವಾದೇನು ನಿನ್ನ ಹತ್ತಿರ ಬಾರದೆ ನಾನು ನನ್ನನ್ನು ಕ್ಷಮಿಸುವ ಒಳ್ಳೆಯ ತಂದೆ ನೀನು ನನ್ನನ್ನು ಮನ್ನಿಸು ನನ್ನ ಕರುಣೆಯುಳ್ಳ ತಂದೆ ನನ್ನ ನಿನ್ನವನಾಗಿ ಸ್ವೀಕರಿಸು ನನ್ನ ತಂದೆ ಈ ಒಂದು ಸಾರಿ ಕ್ಷಮಿಸಯ್ಯ ಯೇಸಯ್ಯ ಈ ಒಂದು ಸಾರಿ ಕ್ಷಮಿಸಯ್ಯ ಕ್ಷಮಿಸುವ ಒಳ್ಳೆಯ ತಂದೆ ನೀನು ನನ್ನನ್ನು ಮನ್ನಿಸು ನನ್ನ ಕರುಣೆಯುಳ್ಳ ತಂದೆ ನನ್ನ ನಿನ್ನವನಾಗಿ ಸ್ವೀಕರಿಸು ನನ್ನ ತಂದೆ ಈ ಒಂದು ಸಾರಿ ಕ್ಷಮಿಸು